ಕೆ ಚಂದಿರ ತಂದ ಪ್ರಥಮ ಚುಂಬನ ಸಾಗರಕ್ಕೆ ಚಂದಿರ ತಂದ ಪ್ರಥಮ ಚುಂಬನ ಉಡಲಿನಲ್ಲಿ ಮಿಂಚಿನಂತೆ ಮಧುರ ಕಂಪನ ಉಡಲಿನಲ್ಲಿ ಮಿಂಚಿನಂತೆ ಮಧುರ ಕಂಪನ ಸಾಗರಕ್ಕೆ ಚಂದಿರ ತಂದ ಪ್ರಥಮ ಚುಂಬನ ಪ್ರಥಮ ಚುಂಬನ ಬೆಳ್ಳಿ ತಾರೆ ತೋರಣ ನೀ ತಂದ ಶ್ರೀಧನ ಬೆಳ್ಳಿ ತಾರೆ ತೋರಣ ನೀ ತಂದ ಶ್ರೀಧನ ಅರಳಿನಂತ ಹೂವನ ನೀ ನಗಲು ಈ ಮನ ಅರಳಿನಂತ ಹೂವನ ನೀ ನಗಲು ಈ ಮನ ಮಲ್ಗಂಪಲಿ ಕಾಣುವೆನ ನರುಗಂಪಿನ ಚಂದನ ಸಾಗರಕ್ಕೆ ಚಂದಿರ ತಂದ ಪ್ರಥಮ ಚುಂಬನ ಪ್ರಥಮ ಚುಂಬನ ಪ್ರಥಮ ಚುಂಬನ